ಜಾರಿಗೆ ಸಚಿವ ಆರ್ ಅಶೋಕ. ರಾಜ್ಯದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ ಹೆಚ್ಚಳಕ್ಕೆ ಕೇಂದ್ರದ ಸಹಕಾರ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಘಾತಕ ರಸಾಯನ ರಸಾಯನ ಮಿಲಾತಾ ಮಿಟ್ಟಿ ಸೆಹತ್ ಬಿಗಡನೆ ಲಗಿ ಔರ್ ಜಬ್ ಮಾಟಿ ಹಿ ಕಮಜೋರ್ ಪಡ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ. ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್ ಭಿ. ಅರೆ ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಭಿ ಡಾಲೆ ಸಭ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೆ. ಸಚ್ ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ठीक है भाई, मैं भी आज तो जैविक खेती शुरू करूंगा. माटी से प्रेम की परंपरा है परंपरागत खेती. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಕರ ಅಭಿವೃದ್ಧಿ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳನ್ನು ಕುರಿತಂತೆ ಮೈಸೂರು ಜಿಲ್ಲಾ ಆತ್ಮ ಯೋಜನೆಯಲ್ಲಿ ವರುಣಾ ಹೋಬಳಿಯಲ್ಲಿ ಸಹಾಯಕ ಯೋಜನಾ ವ್ಯವಸ್ಥಾಪಕರಾಗಿರುವ ಎಸ್ಜೆ ಹೇಮಂತ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ತಾಲೂಕು ವರುಣಾ ಹೋಬಳಿಯಲ್ಲಿ ಆತ್ಮ ಯೋಜನೆಯಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸ್ತಿರುವಂತಹ 24ರ ಹರಿಯದ SJ ಹೇಮಂತ್ ಅವರು. ಹೇಮಂತ್ ಅವರು ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಸುಮಾರು 7 ವರ್ಷಗಳು ಆಗಿದೆ. ಕೃಷಿ ಕ್ಷೇತ್ರದಲ್ಲಿ ಆಗ್ತಿರುವಂತಹ ಎಲ್ಲ ವಿದ್ಯಮಾನಗಳನ್ನು ಭಾಳ ಹತ್ತಿರದಿಂದನೇ ಗಮನಿಸ್ತಾ ಇರೋವಂಥವರು ಹೇಮಂತ್ ಅವರು. ಈಗ ಹೇಮಂತ್ ಅವರನ್ನ ಮಾತಾಡ್ಸೋಣ. ನಮಸ್ತೆ ಹೇಮಂತ್. ನಮಸ್ಕಾರ ಸರ್. 25 ವರ್ಷ ಈಗ ನಿಮಗೆ, ನೀವು ಈ ಕೃಷಿ ಕ್ಷೇತ್ರಕ್ಕೆ ಬಂದು 7 ವರ್ಷ ಆಯಿತು. ಹೇಳಿ, ನಿಮ್ಮ ಕುಟುಂಬದ ಹಿನ್ನೆಲೆ ಏನಿತ್ತು, ಏನು ವಿದ್ಯಾಭ್ಯಾಸ ಮಾಡಿದ್ರಿ, ಯಾಕೆ ಹೀಗೆ ಈ ಒಂದು ವೃತ್ತಿಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ನಿಮಗೆ ಪ್ರೇರಣೆ ಆಯಿತು? ಮೂಲತಃ ನಾವು ಮೈಸೂರು ತಾಲೂಕಿನ ಸಿದ್ಲಿಂಗ್ಪುರ ಗ್ರಾಮ, ನಮ್ಮದು ಕೃಷಿ ಮೂಲದಿಂದಲೇ ಬಂದಿರತಕ್ಕಂಥವ್ರು. ನಮ್ಮ ತಾತ, ಮುತ್ತಾತವ್ರು, ನಮ್ಮ ತಂದೆಯವರು ಎಲ್ಲ ಕೃಷಿಯಲ್ಲೇ ಬಂದಂಥವ್ರು. ನಮಗೂ 1-5 ಎಕರೆ ಜಮೀನಿದೆ. ನಾವು ನಮ್ಮಲ್ಲಿ ಭತ್ತವನ್ನು ಬೆಳೀತಾ ಇರ್ತೀವಿ. ನಮ್ಮದೆಲ್ಲ ನಾಯಲ ಬೈಲಿರೋದ್ರಿಂದ ಭತ್ತದ ಬೆಳೆಯನ್ನು ನಾವು ಬೆಳೀತಾ ಇದ್ದೀವಿ, ಜೊತೆಗೆ ತೋಟ ಎಲ್ಲ ಇದೆ. ಹೀಗಾಗಿ ಆಗಲಿಂದನೂ ಬಾಲ್ಯದಿಂದನೂ ನಮಗೆ ಕೃಷಿ ಜೊತೆ ಜೊತೆಗೆ ಬಂದಂಥವ್ರು ನಾವು. ನಮಗೆ ಚಿಕ್ಕದ್ರಿಂದನೇ ಈ ಒಂದು ಬಾಲ್ಯದಲ್ಲಿ ನಮಗೆ ಕೃಷಿ ಬಗ್ಗೆ ಆಸಕ್ತಿ ಇರೋದ್ರಿಂದ ಕೊನೆಗೆ ಓದಬೇಕಾದರೂ ಕೂಡ ನಾನು ಈ ಒಂದು ಕೃಷಿಯನ್ನೇ ಆಯ್ಕೆ ಮಾಡ್ಕೊಬೇಕಂತ ಒಂದು ಪ್ರಸಂಗ ಬಂತು. ಹಾಗಾಗಿ ನಂದು 10th ಮುಗಿಸ್ತಾ ಇದ್ದಂಗೆ ನನಗೆ ಟೆಕ್ನಿಕಲ್ ಕೋರ್ಸ್, ನಾನು ಡಿಪ್ಲೊಮಾ ಮಾಡಿದೆ ENDE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್, ನಾನು ಡಿಪ್ಲೊಮಾ ಆಯಿತು. ಬಟ್ ಕಾರಣಾಂತರಗಳಿಂದ ಅದು 2 ವರ್ಷಕ್ಕೆ ನಾನು ಅದನ್ನು ಮಧ್ಯದಲ್ಲೇ ಬಿಡಬೇಕಾದಂಥ ಪ್ರಸಂಗ ಒದಗಿ ಬಂತು. ಅನಂತರ ನಾನು ಮಂಡ್ಯದಲ್ಲಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಹಾವಿದ್ಯಾಲಯ ವಿಸಿ ಫಾರಂನಲ್ಲಿ ಡಿಪ್ಲೊಮಾ ಕೃಷಿಗೆ ಜಾಯಿನ್ ಆದೆ. ಆದ ನಂತರ 2 ವರ್ಷ ಡಿಪ್ಲೊಮಾ ಕೃಷಿ ಮುಗಿತಾ ಇದ್ದಾಗೆ ನಮ್ಮ ಇಲಾಖೆಯಲ್ಲಿ ಆತ್ಮ ಯೋಜನೆ ಅಡಿ ಒಂದು ನೇಮಕಾತಿ ಪ್ರಾರಂಭ ಆಗಿತ್ತು. ಅದಾಗಲೇ ನೇಮಕಾತಿ ಪ್ರಾರಂಭ ಆಗಿದ್ದಾಗ ನಾನು ಕೂಡ ಅಪ್ಲೈ ಮಾಡಿದ್ದೆ. ಅಪ್ಲೈ ಮಾಡಿದ ತಕ್ಷಣವೇ ಕೂಡ ನನಗೆ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ನೇಮಕಾತಿ ಆದೇಶ ಆಯಿತು. ನಾನು ಮೊದಲು ಎಚ್ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿಯಲ್ಲಿ 2014 2.5 ವರ್ಷಗಳ ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸಿದೆ ಸರ್. ನಾನು ಮೂಲ ಒಂದು ಕೆಲಸವನ್ನು ಕಲಿತದ್ದು ಅಲ್ಲೇ ಎಚ್ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿಯಲ್ಲಿ. ಒಂದು ಇಲಾಖೆಯ ಒಂದು ಆಗುಹೋಗಳು ಯಾವ ರೀತಿ ಇರ್ತವೆ, ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತವೆ ಅಂತಕ್ಕಂಥದ್ದು ನಾನು ಅಲ್ಲಿ ಕಲಿತೆ. ಅಲ್ಲಾದ ನಂತರ 2.5 ವರ್ಷ ಆದ ನಂತರ ಮತ್ತೆ ಕೆ ಆರ್ ನಗರ ತಾಲೂಕು ಬೆರ್ಲೆ ಹೋಬಳಿಯಲ್ಲಿ ಕೂಡ ಅಲ್ಲೂ 1 ವರ್ಷ ಸೇವೆಯನ್ನು ಸಲ್ಲಿಸಿದೆ. ಅಲ್ಲೂ ಒಂದು ಭಾಳಷ್ಟು ಅನುಭವಗಳು, ಯಾಕಂದರೆ ದಿನನಿತ್ಯ ನಮಗೆ ಏನು ನಾವು ಸೇವೆ ಸಲ್ಲಿಸ್ತಾ ಇರ್ತೀವಿ, ದಿನನಿತ್ಯ ರೈತರ ಜೊತೆ ಒಡನಾಟವನ್ನು ಮಾಡ್ತಾ ಇರ್ತೀವಿ. ಈ ಒಂದು ಒಡನಾಟದಲ್ಲಿ ನಮಗೆ ಅದೆಲ್ಲ ಒಂದೊಂದು ಅನುಭವಗಳು ಆಗ್ತವೆ. ಹಾಗಾಗಿ 1 ವರ್ಷ ಅಲ್ಲೂ ಕೂಡ ಒಂದು ಒಳ್ಳೆಯ ಅನುಭವವನ್ನು ಒಳ್ಳೆಯ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಆಯಿತು. ಅದಾದ ನಂತರ ಮೈಸೂರು ತಾಲೂಕಿನ ಒಂದು ಜೈಪುರ ಹೋಬಳಿಗೆ ನನಗೆ ವರ್ಗಾವಣೆ ಆಯಿತು. ಜೈಪುರ ಹೋಬಳಿಯಲ್ಲಿ ಒಂದು ಏನು ಅಂದರೆ, ಇಲ್ಲಿಯ ತನಕ ಒಂದು ನನ್ನ ಸೇವೆಯಲ್ಲಿ ಜೈಪುರ ಹೋಬಳಿಯಲ್ಲಿ ಸಲ್ಲಿಸಿದಂಥ ಸೇವೆ ಅವಿಸ್ಮರಣೀಯ ಅಂತ ಅಂದರೆ ಅದು ತಪ್ಪಾಗಲಾರದು. ಯಾಕಂದರೆ ಅಲ್ಲಿಯ ಒಂದು ಒಡನಾಟ, ರೈತರ ಒಂದು ಬಾಂಧವ್ಯ ನನಗೆ ಇವತ್ತಿಗೂ ಕೂಡ ಒಂದು ಅಚ್ಚಳಿಯದ ಒಂದು ನನ್ನ ಮನಸ್ಸಿನಲ್ಲಿ ಉಳಿದಿರತಕ್ಕಂಥದ್ದು. ಅಲ್ಲಿ ಒಂದು 3.5 ವರ್ಷ ನಾನು ಜೈಪುರ ಹೋಬಳಿ ಒಳಗಡೆ ಕೆಲಸವನ್ನು ಮಾಡಿದೆ. ಅದಾದ ನಂತರ ಮತ್ತೆ ಈಗ 3 ತಿಂಗಳಾಯಿತು ನನಗೆ ವರ್ಣ ಹೋಬಳಿಗೆ ವರ್ಗಾವಣೆ ಆಯಿತು. ಇವತ್ತಿಗೂ ಕೂಡ ನನಗೆ ಜೈಪುರ ಹೋಬಳಿ ರೈತರುಗಳು ಪಾಪ ಫೋನ್ ಮಾಡುವಂಥದ್ದು, ಮಾತಾಡುವಂಥದ್ದು, ಅವರ ಒಂದು ಸರ್ವೇ ಸಾಮಾನ್ಯವಾಗಿ ಪಾಪ ಒಡನಾಟಗಳು ಅದೇ ರೀತಿಯೇ ನಡ್ಕೊಂಡು ಹೋಗ್ತಾ ಇದೆ. ಅಂದರೆ ನನ್ನ ಒಂದು ಸರ್ವಿಸ್ನಲ್ಲಿ ಅದೊಂದು ಆ ಒಂದು ಹೋಬಳಿಲಿ ಕೆಲಸ ನಿರ್ವಹಿಸೋದು ನಾನು ಮರೀಲಿಕ್ಕೆ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ರೈತರುಗಳ ಜೊತೆ ತುಂಬ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ದೆ. ವರ್ಣ ಹೋಬಳಿಲೂ ಅಷ್ಟು, ಈಗ ಒಂದು 3 ತಿಂಗಳಾಗಿದೆ, ಇಲ್ಲಿಯ ರೈತರುಗಳ ಒಂದು ನಾಡಿ ಮಿಡಿತವನ್ನು ಕೂಡ ನಾನು ಅರಿಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಆದಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ನಿಟ್ಟಿನಲ್ಲಿ ನನ್ನ ಕೆಲಸ ಸಾಕ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ ಸರ್. ಒಂದು ಒಳ್ಳೆಯ ಪದವನ್ನು ಬಳಕೆ ಮಾಡಿದ್ರಿ, ನಾಡಿ ಮಿಡಿತ ಅಂತ. ಅಂದರೆ ಈ ರೈತ ಬಾಂಧವರ ಜೊತೆ ಒಡನಾಡ್ತಾ ನಾಡಿ ಮಿಡಿತವನ್ನು ನೀವು ಅರ್ಥ ಮಾಡಿಕೊಳ್ಳೋ ಒಂದು ಕಲೆ ನಿಮಗೆ ಕರಗತ ಆಗಿದೆ, ಹಾಗಾಗಿ ಯಶಸ್ಸು ನಿಮಗೆ ಸಿಗ್ತಾ ಇದೆ. ಖಂಡಿತ ಸರ್. ಈಗ ಹೇಮಂತ್ ಅವರೇ, ಈಗ ಕರ್ನಾಟಕ ಸರ್ಕಾರದ ಯೋಜನೆಗಳಾಗ್ಬೋದು, ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಾಗ್ಬೋದು, ಅದು ಯಾಂತ್ರೀಕರಣ ಆಗ್ಬೋದು, ನೀರಾವರಿಗೆ ಸಂಬಂಧಪಟ್ಟಿದ್ದಾಗ್ಬೋದು, ತಂತ್ರಜ್ಞಾನಗಳನ್ನು ವರ್ಗಾಯಿಸೋದಂತಾಗ್ಬೋದು, ಹಾಗೆಯೇ ಈ ಮಣ್ಣು ಆರೋಗ್ಯ ಅಭಿಯಾನ, ಆಮೇಲೆ ಇತ್ತೀಚೆಗೆ ಬಹಳ ಒತ್ತು ಕೊಡ್ತಿರುವಂತಹ ರೈತ ಉತ್ಪಾದಕರ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿಸೋದು, ಅದನ್ನು ನಡೆಸೋವಂಥದ್ದು, ಹಾಗೆಯೇ ಕೃಷಿ ಭೂಮಿಯ ಒಂದು ಸರ್ವೆ ಮಾಡುವಂಥದ್ದು, ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ಬೆಳೆ ಆಧಾರಿತ ಒಂದು ಪ್ರೋತ್ಸಾಹದ ಯೋಜನೆಗಳಿರುತ್ತೆ, ಕ್ಷೇತ್ರೋತ್ಸವಗಳಿರುತ್ತೆ. ಹೌದು ಸರ್. ನಮಗೆಲ್ಲ ಗೊತ್ತಿರೋ ಹಾಗೆ ಆತ್ಮ ಯೋಜನೆಯಲ್ಲಿ ಕೃಷಿ ಅಲ್ಲದೆ ತೋಟಗಾರಿಕೆ, ಮೀನುಗಾರಿಕೆ, ರೇಷ್ಮೆ, ಹೈನುಗಾರಿಕೆ, ಈ ಒಂದು ಕೃಷಿ ಮಾರುಕಟ್ಟೆ, ಈ ಇತರ ಇಲಾಖೆಗಳ ಜೊತೆನೂ ಸಂಪರ್ಕವನ್ನು ನೀವು ಇಟ್ಟುಕೊಂಡಿರ್ತೀರಿ. ಅವರ ಒಂದು ಯೋಜನೆಗಳ ಅನುಷ್ಠಾನದಲ್ಲೂ ಸಹ ರೈತರ ಒಂದು ಮನವೊಲಿಸುವಲ್ಲಿ ಅಥವಾ ರೈತರಿಗೆ ಬೇಕಾದಂಥ ಮಾಹಿತಿ ನೀಡುವಲ್ಲಿ ನಿಮ್ಮ ಪಾತ್ರ ಇರುತ್ತೆ. ಹೇಳಿ, ನಿಮಗೆ ಈಗ ಪ್ರಸ್ತುತ ಇವತ್ತಿನ ದಿನದ ಮಟ್ಟಿಗೆ ಹೇಳೋದಾದರೆ ಯಾವೆಲ್ಲ ಯೋಜನೆಗಳಲ್ಲಿ ನೀವು ಯಾವ್ಯಾವ ರೀತಿ ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಮುಖ್ಯವಾದ ಪಾತ್ರ ವಹಿಸ್ತಾ ಇದ್ದೀರಾ, ಯೋಜನೆಗಳ ಪರಿಚಯನೂ ಹಾಗೇ ಮಾಡ್ತಾ ಹೋಗಿ ಸರ್. ಈಗ ನಮ್ಮಲ್ಲಿ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ವತಿಯಿಂದ 10 ಹಲವು ಯೋಜನೆಗಳನ್ನು ನಾವು ಅನುಷ್ಠಾನ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವು ಯೋಜನೆಗಳ ಬಗ್ಗೆ ನಾನು ಇಲ್ಲಿ ಪ್ರಸ್ತುತವನ್ನು ಪಡಿಸ್ತೇನೆ. ಮೊದಲನೇದಾಗಿ ನಮ್ಮಲ್ಲಿ ಏನು ಈ ಹಿಂದೆ ರೈತರುಗಳು ಒಂದು ತಂತ್ರಜ್ಞಾನದ ಮಾಹಿತಿ ಕೊರತೆಯಿಂದಾಗಿಯೋ ಅಥವಾ ಅವರ ಒಂದು ಅರಿವಿನ ಕೊರತೆಯಾಗಿಂದನೂ ಅವರು ಒಂದು ಆಧುನಿಕ ಕೃಷಿ ಯಂತ್ರೋಪಕರಣಗಳನ್ನು ಉಪಯೋಗ ಮಾಡೋದು ಕಡಿಮೆ ಆಗಿತ್ತು. ಹಾಗಾಗಿ ಅವಾಗ ಭಾಳ ಒಂದು ಮಾನವ ಶ್ರಮ ಹೆಚ್ಚಾಗಿ ಅಲ್ಲಿ ವ್ಯಯ ಆಗ್ತಾ ಇತ್ತು. ಇದನ್ನು ಮನಗಂಡು ಏನಾಯಿತು, ಸರ್ಕಾರ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಅಲ್ಲಿ ಹಮ್ಮಿಕೊಂಡು ಆ ಕೃಷಿ ಯಾಂತ್ರೀಕರಣ ಯೋಜನೆಗಳಲ್ಲಿ 50% ಏನು ಸಾಮಾನ್ಯ ವರ್ಗದ ರೈತರುಗಳಿಗೆ, 90% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ರೈತರುಗಳಿಗೆ ಸಹಾಯಧನದಲ್ಲಿ ಯಂತ್ರೋಪಕರಣಗಳಾಗಿರ್ತಕ್ಕಂಥ ಈಗ ಪವರ್ ಟಿಲ್ಲರ್ ಆಗಿರ್ಬೋದು, ರೋಟ್ರಿ ಟಿಲ್ಲರ್ ಆಗಿರ್ಬೋದು, ಆಮೇಲೆ ಏನು ನಮ್ಮ ಈಗ ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ಸ್ಗಳಾಗಿರ್ತಕ್ಕಂಥ ಕಲ್ಟಿವೇಟರ್ ಆಗಿರ್ಬೋದು, ರೋಟ್ರಿ ಟಿಲ್ಲರು, ಮತ್ತು ಏನು 5 ನೇಗಿಲು ಬರ್ತದೆ ಅದು, ಮತ್ತು ಡಿಸ್ಕ್ ಫ್ಲೋಬ್ ಆಗಿರ್ಬೋದು ಅಥವಾ ಏನು ಡಿಸ್ಕ್ ಹ್ಯಾರೋ ಆಗಿರ್ಬೋದು, ಜೊತೆ ಜೊತೆಗೆ ಈ ಏನು ಬ್ರಷ್ ಕಟರ್ ಅಂತ ಕರಿತೀವಿ, ಕಳೆಯನ್ನು ತೆಗೆಯುವಂಥ ಯಂತ್ರ ಆಗಿರ್ಬೋದು, ಈ ರೀತಿ ಭಾಳಷ್ಟು ಒಂದು ಅನುಕೂಲಕರ ಆಗಿರ್ತಕ್ಕಂಥ ಒಂದು ಯಂತ್ರೋಪಕರಣಗಳು ರೈತರಿಗೆ ಸುಲಭವಾಗಿ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಸರ್ಕಾರದಿಂದ ಈ ಒಂದು ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ನಮ್ಮಲ್ಲಿ ಈಗ ಸದ್ಯಕ್ಕೆ ಈಗೇನು ಒಂದು ಆರ್ಥಿಕ ಹಣಕಾಸು ಪರಿಸ್ಥಿತಿ ಸರ್ಕಾರದಲ್ಲಿ ಸ್ವಲ್ಪ ಏರುಪೇರಾಗಿರೋದ್ರಿಂದ ಆ ಒಂದು ಅನುದಾನದ ಕೊರತೆಯು ಕೂಡ ನಮಗಿದೆ. ಬಟ್ ಅಜ್ಯೇಷ್ಠತೆ ಆಧಾರದ ಮೇಲೆ, ಅನುದಾನ ಲಭ್ಯತೆ ಆಧಾರದ ಮೇಲೆ ನಾವು ರೈತರಿಗೆ ಸವಲತ್ತುಗಳನ್ನ ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮುಖ್ಯವಾಗಿ ನಮಗೆ ನೀರಿನ ಒಂದು ಸದ್ಬಳಕೆ ಬಹಳ ಮುಖ್ಯ ಸರ್. ಯಾಕಂದ್ರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಅನ್ನುವಂಥದ್ದು ಒಂದು ಕಡೆ ಆದರೆ, ಕೆಲವು ಕಡೆ ಏನು ಈ ಬರ ಅನ್ನುವಂಥದ್ದು ರೈತರುಗಳಿಗೆ ಬಹಳ ಒಂದು ಹೆಚ್ಚಿನ, ಅದರಲ್ಲೂ ಈಗ ಈ ಬೋರ್ ಕೊರೆಸುವಂಥ ರೈತರುಗಳು ಕೂಡ ಜಾಸ್ತಿ ಆಗಿದ್ದಾರೆ. ಯಾಕಂದರೆ ಅನಿವಾರ್ಯ ನೀರಿನ ಒಂದು ಲಭ್ಯತೆ ಇಲ್ಲಿರೋದ್ರಿಂದ ನಮಗೆ ಆ ಒಂದು ಸಮಸ್ಯೆ ತಲೆದೂರೋದ್ರಿಂದ ಈಗ ಏನು ಈ ಒಂದು ಮಳೆಯಾಶ್ರಿತ ರೈತರುಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಬೋರ್ನಲ್ಲಿ ಕೊಳವೆ ಬಾವಿ ಕೊರೆಸ್ಕೊಂಡಿರುವಂಥ ರೈತರುಗಳಿಗೆ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಯೋಜನೆಯಡಿ ನಾವು 90% ಸಹಾಯಧನದಲ್ಲಿ ಹನಿ ನೀರಾವರಿ ಉಪಕರಣಗಳಾಗಿರ್ಬೋದು ಮತ್ತು ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಘಟಕಗಳನ್ನು ಕೂಡ ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮ್ಮಲ್ಲಿ ಅರ್ಜಿಗಳು ಕೂಡ ಸ್ವೀಕೃತಿಯಾಗಿದೆ. ಅನುದಾನ ಲಭ್ಯತೆ ಆದಾದ ಮೇಲೆ ಅವರಿಗೆ ಜ್ಯೇಷ್ಠತೆ ಆಧಾರದ ಮೇಲೆ ನಾವು ವಿತರಣೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಭಾಗಶಃ ಎಲ್ಲ ರೈತರುಗಳಿಗೂ ಕೂಡ ಈ ಒಂದು ಸವಲತ್ತುಗಳು ತಲುಪದೆ ಅಂತ ಅನ್ನುವಂಥ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಯಾಕಂದರೆ 90% ಸಹಾಯಧನದಲ್ಲಿ ನಾವು ವಿತರಣೆ ಮಾಡ್ತಾ ಇರೋದ್ರಿಂದ ಆದಷ್ಟು ಎಲ್ಲ ರೈತರುಗಳು ಕೂಡ ಈ ಒಂದು ಸವಲತ್ತನ್ನು ಉಪಯೋಗಿಸ್ಕೊಂಡಿದ್ದಾರೆ ಸರ್. ಅದಾದ ನಂತರ ನಮ್ಮ ಮನಗಂಡು ಕೇಂದ್ರ ಸರ್ಕಾರ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಆತ್ಮ ಈ ಒಂದು ಯೋಜನೆಯನ್ನು 2007 ಇದನ್ನು ಏನು ಲಾಂಚ್ ಮಾಡ್ತಾರೆ. ಆ ಒಂದು ಯೋಜನೆ ಮೂಲಕ ಹಂತವಾಗಿ ಒಂದು ಸಮಯಾಧಾರಿತವಾಗಿ ಅದಕ್ಕೆ ಒಂದು ಅಪ್ಡೇಟ್ಗಳನ್ನ ಕೊಡ್ತಾ ಇವತ್ತು ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಮೂಲಕ ಜಿಲ್ಲಾ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರು ಇರ್ತಾರೆ, ಅವರ ಕೆಳಗಡೆ ಉಪಯೋಜನಾ ನಿರ್ದೇಶಕರು ಇರ್ತಾರೆ, ಅದೇ ರೀತಿ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು ಇರ್ತಾರೆ, ಅವರ ಕೆಳಗಡೆ ಹೋಬಳಿ ಮಟ್ಟದಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರುಗಳು ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಈ ಒಂದು ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆಯಲ್ಲಿ ಕೃಷಿ, ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನೆ, ಮೀನುಗಾರಿಕೆ, ಅರಣ್ಯ ಇಲಾಖೆ ಈ ಒಂದು ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ಸಮಗ್ರವಾಗಿ ರೈತರುಗಳಿಗೆ ಒಂದೇ ಸೂರಿನಡಿ ಎಲ್ಲ ಒಂದು ಸವಲತ್ತುಗಳನ್ನು ತಲುಪಿಸಬೇಕು. ಆ ರೀತಿ ಆದಾಗ ಮಾತ್ರ ರೈತನ ಒಂದು ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಮನಗಂಡು ಸರ್ಕಾರ ಈ ಒಂದು ಅದ್ಭುತವಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಈ ಒಂದು ಯೋಜನೆಯಡಿ ನಾವು ರೈತರುಗಳಿಗೆ ತರಬೇತಿಗಳಾಗಿರ್ಬೋದು ಅಥವಾ ಅವರ ಸಮಸ್ಯೆಗಳಿದ್ರೆ ಅಥವಾ ತಾಂತ್ರಿಕ ಸಮಸ್ಯೆಗಳಿದ್ರೆ ಜಂಟಿ ಕ್ಷೇತ್ರ ಭೇಟಿಗಳನ್ನು ಮಾಡೋದ್ರ ಮೂಲಕ ಅವರ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋದಿರ್ಬೋದು, ಮತ್ತು ಪ್ರಾತ್ಯಕ್ಷಿಕೆಗಳು ಅಂತ ಕರಿತೀವಿ, ಏನು ಹೊಸ ಹೊಸ ತಂತ್ರಜ್ಞಾನಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಆಗಿರ್ಬೋದು ಅಥವಾ ಅಭಿವೃದ್ಧಿ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಏನು ಬಿಡುಗಡೆ ಮಾಡಿರುವಂಥ ಸಂಶೋಧನೆಗಳನ್ನು ಅದನ್ನು ರೈತರ ತಾಕಿನಲ್ಲಿ ಒಂದು ಅನುಷ್ಠಾನವನ್ನು ಮಾಡಿ ಆ ಪ್ರಾತ್ಯಕ್ಷಿಕೆಯ ಮೂಲಕ ಅದರ ಒಂದು ಏನು ರಿಸಲ್ಟನ್ನು ನಾವು ರೈತರುಗಳಿಗೆ ಒಂದು ತಲುಪಿಸುವಂಥ ಕೆಲಸವನ್ನು ಮಾಡಿ ಅದಾದ ನಂತರ ಕ್ಷೇತ್ರೋತ್ಸವ ಅಂತ ಕೂಡ ಮಾಡ್ತೀವಿ ನಾವು. ಆ ಒಂದು ಸಕ್ಸಸ್ಸನ್ನು ನಾವು ಕ್ಷೇತ್ರೋತ್ಸವದ ಮೂಲಕ ಬೇರೆ ರೈತರುಗಳಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಕ್ಷೇತ್ರ ಶಾಲೆ ಅಂತ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಯೋಜನೆಯಡಿ. ಏನು ಪ್ರಗತಿಪರ ರೈತ ಯಾರು ಒಂದು ಸಾಧನೆಯನ್ನು ಮಾಡಿರ್ತಾನೆ ಆ ರೈತನ ಒಂದು ಕ್ಷೇತ್ರದಲ್ಲಿ ಅವನು ಮಾಡಿರುವಂಥ ಸಾಧನೆಗಳನ್ನು 6 ಮೂಲಕ ಏನು ಒಂದು 6 ಹಾಕೊಂತೀವಿ, ಆ ಒಂದು ಕ್ಷೇತ್ರ ಶಾಲೆಯಲ್ಲಿ ಒಂದು ಪ್ರಾತ್ಯಕ್ಷಿಕೆಯನ್ನು ತಗೊಳ್ತೀವಿ. ಆ ಪ್ರಾತ್ಯಕ್ಷಿಕೆಯ ಮೂಲಕ ಈ ಒಂದು ಪ್ರಸ್ತುತ ಬೇರೆ ಯಾರು ಪರ್ಟಿಕ್ಯುಲರ್ ರೈತ ಏನು ಮಾಡಿರ್ತಾನೆ ಆ ಸಾಧನೆಗಳನ್ನು 6 ಮೂಲಕ ಒಂದೊಂದು ಅಧಿವೇಶನದಲ್ಲೂ ಒಂದೊಂದು ಸಾಧನೆ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ವಿಜ್ಞಾನಿಗಳು ಕೂಡ ಇರ್ತಾರೆ, ಇಲಾಖೆ ಅಧಿಕಾರಿಗಳು ಕೂಡ ಇರ್ತಾರೆ. ಈ ಒಂದು ಯೋಜನೆಯ ಉದ್ದೇಶ ಇಷ್ಟೇ, ಯಾವ ರೈತ ಸಂಪನ್ಮೂಲ ಯಾರು ಏನು ಸಾಧನೆ ಮಾಡಿರುವಂಥ ರೈತ ಇರ್ತಾನೆ ಅವನ ಸಾಧನೆ ಬೇರೆ ರೈತರುಗಳಿಗೂ ಕೂಡ ತಲುಪಿಸ್ಬೇಕು. ಜೊತೆಗೆ ರೈತರಿಂದ ರೈತರಿಗೆ ಹೋಗುವಂಥ ಮಾಹಿತಿ ಭಾಳ ಒಂದು ಪರಿಣಾಮಕಾರಿಯಾಗಿ ಇರ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ಅದು ಭಾಳ ಯಶಸ್ವಿಯಾಗಿ ಕೂಡ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ ಸರ್. ಅದರ ಜೊತೆಗೆ ರೈತರುಗಳಿಗೆ ಉತ್ತೇಜನ ನೀಡಬೇಕು ಅಂತೇಳಿ, ಯಾವ ರೈತರುಗಳು ಸಾಧನೆಯನ್ನು ಮಾಡ್ತಾರೆ, ಯಾವ ರೈತರುಗಳು ಸಮಗ್ರವಾಗಿ ಎಲ್ಲ ಒಂದು ಘಟಕಗಳನ್ನು ಅನುಸರಣೆ ಮಾಡಿ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾ ಇರ್ತಾರೆ ಅಂಥ ಒಂದು ರೈತರುಗಳನ್ನು ನಾವು ಅವರಿಗೆ ಸ್ಫೂರ್ತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟಗಳಲ್ಲಿ ವಿವಿಧ ಘಟಕಗಳಡಿ ನಾವು ಅವ್ರಿಗೆ ಕೃಷಿ ಪ್ರಶಸ್ತಿಯನ್ನು ಕೊಡುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ಯಾಕಂದ್ರೆ ಈಗ ರೈತಗಳನ್ನು ನಾವು ಗುರುತಿಸ್ತೇ ಇದ್ದಾಗ ಎಲ್ಲೋ ಒಂದು ಕಡೆ ರೈತರುಗಳಿಗೂ ಕೂಡ ಒಂದು ಅಸಮಾಧಾನ ಬರುವಂಥದ್ದು ಅಥವಾ ಅವರ ಒಂದು ಸ್ಫೂರ್ತಿ ಕುಗ್ಗಿಸುವಂಥ ಒಂದು ಕೆಲಸ ಕೂಡ ಆಗ್ತದೆ. ಹಾಗಾಗಿ ಯಾವ ರೈತರು ಈ ರೀತಿ ಯಶಸ್ವಿಯಾಗಿ ಮುನ್ನುಗ್ತಾ ಇರ್ತಾರೆ ಅಂಥ ರೈತರಿಗೆ ಇನ್ನೂ ಒಂದು ಸ್ಫೂರ್ತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರಿಗೆ ತಾಲೂಕು ಮಟ್ಟದಲ್ಲಿ ಕೃಷಿ, ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನೆ, ಮೀನುಗಾರಿಕೆ ಈ ಘಟಕಗಳಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ನಾವು ಪ್ರಶಸ್ತಿಯನ್ನು ಕೊಡ್ತೀವಿ. ಅವರಿಗೆ ತಾಲೂಕು ಮಟ್ಟದಲ್ಲಿ 10,000 ರೂಪಾಯಿ ನಗದು ಪುರಸ್ಕಾರವನ್ನು ಕೊಟ್ಟು ಗೌರವಿಸುವಂತ ಕೆಲಸವನ್ನು ಮಾಡ್ತೀವಿ. ಜಿಲ್ಲಾ ಮಟ್ಟದಲ್ಲೂ ಕೂಡ ವಿವಿಧ ಘಟಕಗಳಡಿ ಏನು ಹೇಳದೆ ಅಂತ ಘಟಕಗಳಡಿ ವಿವಿಧ ಇಲಾಖೆಗಳಲ್ಲಿ ಜಿಲ್ಲಾ ಮಟ್ಟದ ರೈತರನ್ನು ಕೂಡ ನಾವು ಆಯ್ಕೆ ಮಾಡಿ ಅವರಿಗೆ ಪುರಸ್ಕಾರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಎಲ್ಲಕ್ಕಿಂತ ಉತ್ತಮವಾಗಿ ಏನು ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂತ ರೈತರನ್ನ ರಾಜ್ಯ ಮಟ್ಟಕ್ಕೆ ನಾವು ಕಳಿಸ್ಕೊಡ್ತೇವೆ. ರಾಜ್ಯ ಮಟ್ಟದಲ್ಲಿ ಕೃಷಿ ಪಂಡಿತ್ ಪ್ರಶಸ್ತಿ ಅಂತೇಳಿ ಮೊದಲ 3 ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಅದಾದ ನಂತರ ಬಂದಂಥವರಿಗೆ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಅನ್ನುವಂಥ ಒಂದು ಪುರಸ್ಕಾರವನ್ನು ಕೊಟ್ಟು ಅವರಿಗೆ ತಲಾ 1,00,000 ರೂಪಾಯಿ, 75,000 ರೂಪಾಯಿ, 50,000 ರೂಪಾಯಿ ಈ ರೀತಿ ಅಂತಂತವಾಗಿ ಅವರಿಗೆ ನಗದು ಪುರಸ್ಕಾರವನ್ನು ಕೊಟ್ಟು ಸಹ ಒಂದು ರೈತರಿಗೆ ಸ್ಫೂರ್ತಿ ಕೊಡುವಂಥ ಕೆಲಸ ಇಲಾಖೆಯಿಂದ ಆಗ್ತಾ ಇದೆ. ರೈತ ಬಾಂಧವರು ಇದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು ನಾನು ಮನವಿಯನ್ನು ಮಾಡ್ಕೊತೀನಿ. ಅದೇ ರೀತಿ ಇವತ್ತು ಬದಲಾಗ್ತಿರ್ತಕ್ಕಂಥ ಒಂದು ಹವಾಮಾನ ಇರ್ಬೋದು ಅಥವಾ ರೈತರಿಗೆ ತಾಂತ್ರಿಕ ಅರಿವಿನ ಕೊರತೆ ಇರ್ಬೋದು, ಬೆಳೆಗಳಲ್ಲಿ ರೋಗ ಮತ್ತು ಕೀಟಬಾಧೆಗಳ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರದಿಂದ ಕೃಷಿ ಇಲಾಖೆ ಮೂಲಕ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ಕೂಡ ನಾವು 50% ಸಹಾಯದಿಂದಲೇ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಯೋಜನೆ ಮೂಲಕ ಬಹಳಷ್ಟು ಜನ ರೈತರುಗಳು ಅನುಕೂಲವನ್ನು ಪಡಿತಾ ಇದ್ದಾರೆ. 50% ಸಹಾಯದಿಂದಲೇ ನಾವು ಔಷಧಿಗಳನ್ನು ಕೊಡ್ತಾ ಇರೋದ್ರಿಂದ ಅವರಿಗೆ ಭಾಳ ಅನುಕೂಲ ಆಗ್ತಾ ಇದೆ. ವ್ಯವಸಾಯದಲ್ಲಿ ಖರ್ಚು ಕಡಿಮೆ ಆಗ್ತಾ ಇದೆ. ನಮ್ಮ ಒಂದು ಅಂತಿಮ ಗುರಿನೂ ಅದೇ, ಅವರಿಗೆ ವ್ಯವಸಾಯದಲ್ಲಿ ಖರ್ಚು ಕಡಿಮೆ ಆಗಬೇಕು, ಆದಾಯ ಜಾಸ್ತಿ ಆಗಬೇಕು. ಈಗೇನು ಸರ್ಕಾರದ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ 2022 ಒಳಗಡೆ ಆದಾಯವನ್ನು ದ್ವಿಗುಣ ಮಾಡಬೇಕು ಅನ್ನುವಂಥ ಒಂದು ಯೋಜನೆಗೆ ಮೂಲಕ ನಾವು ಅದಕ್ಕೆ ಪೂರಕವಾಗಿ ಈ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಜೊತೆ ಜೊತೆಗೆ ಇವತ್ತು ಎಲ್ಲೋ ಒಂದು ಕಡೆ ರೈತರು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಮಣ್ಣಿನಲ್ಲಿ ಒಂದು ಫಲವತ್ತತೆಯ ಕೊರತೆ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ಬೋದು ಸರ್. ಈ ಒಂದು ಕೊರತೆಯನ್ನು ನೀಗಿಸ್ಬೇಕು ಅಂತೇಳಿ ಭೂಮಿಯಲ್ಲಿ ಸತ್ವವನ್ನು ಹೆಚ್ಚಿಸಬೇಕು, ಮಣ್ಣಿನ ಮೌಲ್ಯವನ್ನು ಹೆಚ್ಚಿಸಬೇಕು ಅಂತೇಳಿ ಇಲಾಖೆಯಿಂದ 50% ಸಹಾಯದಿಂದಲ್ಲಿ ಎರೆಹುಳು ಗೊಬ್ಬರ ಆಗಿರ್ಬೋದು, ಸತ್ವಭರಿತ ಕಾಂಪೋಸ್ಟ್ ಆಗಿರ್ಬೋದು, ಅದರ ಜೊತೆಗೆ ಲಘು ಪೋಷಕಾಂಶಗಳನ್ನು ಕೊರತೆಯನ್ನು ನೀಗಿಸೋಕ್ಕೋಸ್ಕರ ಲಘು ಪೋಷಕಾಂಶಗಳು ಅಂದರೆ ಜಿಪ್ಸಮ್ಮು, ಜಿಂಕ್ ಸಲ್ಫೇಟು, ಬೋರಾಕ್ಸು ಈ ಒಂದು ಲಘು ಪೋಷಕಾಂಶಗಳು ಜೊತೆಗೆ ಅಟ್ಟಾನಿಕನ್ನು ಕೂಡ ನಾವು 50% ಸಹಾಯದಿಂದಲ್ಲಿ ರೈತರಿಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಇದು ಭಾಳಷ್ಟು ಜನ ರೈತರುಗಳಿಗೆ ಅನುಕೂಲ ಆಗಿದೆ. ಜೊತೆಗೆ ಮಣ್ಣಿನಲ್ಲಿ ಏನು ಒಂದು ಆ ಒಂದು ಮೌಲ್ಯದ ಅಭಿವೃದ್ಧಿ ಕೂಡ ಆಗ್ತಾ ಇರ್ತಕ್ಕಂಥದ್ದು ತುಂಬ ಒಂದು ಪ್ರಶಂಸನೀಯವಾದಂಥ ಒಂದು ವಿಚಾರ. ಇದರ ಜೊತೆಗೆ ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿಗಳು ಲಾಂಚ್ ಮಾಡಿರತಕ್ಕಂಥ ಒಂದು ಯೋಜನೆ 1 ಜಿಲ್ಲೆ 1 ಉತ್ಪನ್ನ ಅಂತೇಳಿ. ಈ 1 ಜಿಲ್ಲೆ 1 ಉತ್ಪನ್ನ ಯೋಜನೆಯಡಿ ನಮ್ಮಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ ಬಾಳೆ ಬೆಳೆಯನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ರೈತರುಗಳು ಬೆಳೆದಂಥ ಬೆಳೆಯನ್ನು ಬೆಳೆಯಾಗೇನೆ ಮಾರಾಟ ಮಾಡ್ತಾ ಇದ್ದಾರೆ ಹೊರತು ಅದಕ್ಕೆ ಮೌಲ್ಯವರ್ಧನೆಯನ್ನು ಮಾಡ್ತಾ ಇಲ್ಲ, ಕಟಾವಿನ ನಂತರ ತಂತ್ರಜ್ಞಾನಗಳನ್ನು ಅನುಸರಿಸ್ತಾ ಇಲ್ಲ. ಆ ಅನುಸರಣೆಗಳು ಇಲ್ಲದೆ ಇರೋದ್ರಿಂದ ಬೆಳೆಗಳಿಗೆ ಬೆಲೆ ಕಡಿಮೆ ಆಗ್ತಾ ಇದೆ. ಯಾವಾಗ ರೈತರುಗಳು ಮೌಲ್ಯವರ್ಧನೆಯನ್ನು ಅನುಸರಣೆ ಮಾಡ್ಕೊತಾರೋ ಅದಕ್ಕೆ ಒಂದು ಕಟಾವಿನ ನಂತರದ ಒಂದು ತಂತ್ರಜ್ಞಾನಗಳನ್ನು ಅನುಸರಿಸಿ ಬೇರೆ ಬೇರೆ ಪದಾರ್ಥಗಳನ್ನು ಅದನ್ನು ಕನ್ವರ್ಟ್ ಮಾಡಿ ನಾವು ಮಾರಾಟ ಮಾಡೋದ್ರಿಂದ ನಮಗೆ ಬೆಲೆ ಒಂದು ಜಾಸ್ತಿ ಸಿಗುವಂಥ ಒಂದು ಕಾರಣ ಇರೋದ್ರಿಂದ ಈ ಒಂದು ಯೋಜನೆಯನ್ನು ಅನುಷ್ಠಾನವನ್ನು ಮಾಡ್ತಿದ್ದೀವಿ. ಇದರಲ್ಲಿ ಬಾಳೆ ಕೊಟ್ಟಿರೋದ್ರಿಂದ ಈಗ ಆಲ್ರೆಡಿ ಈಗ ನಿಮ್ಗೀಗ ಎಲ್ಲ ಕಡೆ ಬಾಕಾ ಹೂವು ಭಾಳ ಪ್ರಸಿದ್ಧಿ ಪಡೆದುಬಿಟ್ಟಿದೆ, ಬಾಳೆಕಾಯಿ ಹುಡಿ. ಅದರ ಜೊತೆಗೆ ಬಾಳೆಕಾಯಿನಲ್ಲಿ ಬಾಳೆಯ ಒಂದು ರಸವನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಈ ರಸವನ್ನು ಭಾಳಷ್ಟು ವೈದ್ಯಕೀಯ ಕ್ಷೇತ್ರಗಳಲ್ಲಿ ತುಂಬ ಹೆಚ್ಚಿನ ಬೇಡಿಕೆ ಇರುವಂಥದ್ರಿಂದ ಅದಕ್ಕೆ ಬೆಲೆ ಜಾಸ್ತಿ ಇರುವಂಥದ್ದು. ಅದರಲ್ಲೇ ಬಾಳೆಕಾಯಲ್ಲಿ ಚಿಪ್ಸ್ ಆಗಿರುವಂಥದ್ದು ಅಥವಾ ಬಾಳೆಕಾಯಿ ಪುಡಿಯಲ್ಲಿ ಬೇರೆ ಬೇರೆ ತರದ ಪದಾರ್ಥಗಳನ್ನ ಮಾಡುವಂತದ್ದು ಈಗಾಗಲೇ ಸಾಕಷ್ಟು ಅದು ಪ್ರಚಾರವನ್ನ ಪಡೆದಿದೆ ಸರ್. ಅದಕ್ಕೆ ಪೂರಕವಾಗಿರುವಂತ ಕೈಗಾರಿಕೆಗಳನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಒಂದು ಪ್ರದೇಶಗಳ ವ್ಯಾಪ್ತಿಯಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂತದ್ದು ಕೂಡ ಇರ್ತದೆ. ಆ ನಿಟ್ಟಿನಲ್ಲಿ ರೈತರುಗಳಿಗೆ ಅವರು ಬೆಳೆದಂತ ಬೆಳೆಯನ್ನ ಮೌಲ್ಯವರ್ಧನೆ ಮಾಡೋದ್ರ ಮೂಲಕ ರೈತರುಗಳು ಉದ್ಯಮಿಗಳಾಗಲಿಕ್ಕೆ ಒಂದು ಅವಕಾಶವನ್ನ ಈ ಯೋಜನೆಯಡಿ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಇದಾದ ನಂತರ ಏನು ನಮಗೆ ರೈತರುಗಳಿಗೆ ಇವತ್ತು ಬಹಳ ಮುಖ್ಯವಾದಂತಹ ಸಮಸ್ಯೆ ಅಂದ್ರೆ ಮಾರುಕಟ್ಟೆ ಸಮಸ್ಯೆ. ಬಹಳಷ್ಟು ವರ್ಷದಿಂದ ಈ ಮಾರುಕಟ್ಟೆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ನಾವು ಕೂಡ ಒಂದು ಪ್ರಯತ್ನದಲ್ಲಿ ಇದೀವಿ. ಆದ್ರೆ ಇದುವರೆಗೂ ಕೂಡ ಸ್ಪಷ್ಟವಾದಂತ ಒಂದು ನಿಲುವು ನಮ್ಗೆ ಇನ್ನೂ ಸಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ, ನಾವು ರೈತ ಉತ್ಪಾದಕ ಸಂಸ್ಥೆ, ಈ ರೈತ ಉತ್ಪಾದಕ ಸಂಸ್ಥೆಗಳನ್ನು ನಾವು ಕಟ್ಟಿ ಈ ಸಂಸ್ಥೆಗಳಲ್ಲಿ 1,000 ರೈತರುಗಳನ್ನು ನಾವು ಸೇರಿಸಿಕೊಂಡು ಒಂದು ಸಂಘಟನೆಯನ್ನು ಮಾಡಿ ಒಬ್ಬ ರೈತ ತಗೊಂಡೋಗಿ ಅವರು ಮಾರ್ಕೆಟ್ನ ಮಾಡೋದಕ್ಕೆ ಮೂಲಕ ಅದಕ್ಕೂ ಕೂಡ 1,000 ರೈತರುಗಳು ತಮ್ಮ ಉತ್ಪನ್ನಗಳನ್ನು ಮಾರ್ಕೆಟ್ ಮಾಡಲು ಕೂಡ ಬಹಳ ವ್ಯತ್ಯಾಸ ಇರ್ತದೆ. ಹಾಗಾಗಿ ಈ ಒಂದು ಉತ್ಪಾದಕ ಸಂಸ್ಥೆಗಳನ್ನು ರಚನೆ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರ ಮೊನ್ನೆ ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು. 7,000 ನಾವು ಏನು ರೈತ ಉತ್ಪಾದಕ ಸಂಸ್ಥೆಗಳನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನೋಂಥ ಗುರಿಯನ್ನು ಹೊಂದಿದ್ದೀವಿ ಅಂತ. ಈ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಯ ಒಂದು ಉದ್ದೇಶ ಇಷ್ಟೇ, ರೈತರಿಗೆ ಮಾರುಕಟ್ಟೆ ಸಮಸ್ಯೆಯನ್ನು ನೀಗಿಸಬೇಕು, ಸ್ಥಳೀಯವಾಗಿ ರೈತರಿಗೆ ಆಗ್ತಕ್ಕಂಥ ಖರ್ಚನ್ನು ನಾವು ಏನು ಬಲ್ಕಾಗಿ ಎಲ್ಲವನ್ನ ಕೊಂಡ್ಕೊಂಡು ಈಗ ರೈತರುಗಳು ಈಗ ಒಬ್ಬರೇ ಹೋಗಿ ಈಗ ಗೊಬ್ಬರ ತಗೊಂಡಾಗ ಏನಾಗುತ್ತೆ, ಒಬ್ಬರೇ ಹೋಗಿ ಕೊಂಡ್ಕೊಂಡಾಗ ಅದು ರೇಟ್ ಜಾಸ್ತಿ ಆಗ್ತದೆ ಸರ್. ಬಲ್ಕಾಗಿ 1,000 ಜನಕ್ಕಾಗಷ್ಟನ್ನು ನಾವು ಒಂದೇ ಸಾರಿ ನಾವು ಕಂಪ್ನಿ ಮೂಲಕ ಅದನ್ನು ನಾವು ಕೊಂಡ್ಕೊಂಡು ರೈತರುಗಳಿಗೆ ವಿತರಣೆ ಮಾಡಿದಾಗ ಏನಾಗುತ್ತೆ, ರೈತರ ಖರ್ಚು ಕಡಿಮೆ ಆಗ್ತದೆ. ಜೊತೆಗೆ ರೈತರುಗಳು ಬೆಳೆ ಆಧಾರಿತವಾದಂಥ ಗುಂಪುಗಳು ಮಾಡ್ಕೊಂಡಾಗ ಏನಾಗುತ್ತೆ, ಅವರ ಬೆಳೆಯನ್ನು ಏನು ಈ ಕೋಲ್ಡ್ ಸ್ಟೋರೇಜ್ ಮೂಲಕ ಅಥವಾ ಒಂದು ಆಧುನಿಕ ಒಂದು ಶೇಖರಣಾ ಒಂದು ವ್ಯವಸ್ಥೆ ಮೂಲಕ ಅವರು ಶೇಖರಿಸಿ ನಂತರ ಅದನ್ನು ಒಂದು ಮೌಲ್ಯವರ್ಧನೆ ಅಥವಾ ಅದಕ್ಕೆ ಒಂದು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿ ಮಾರಾಟ ಮಾಡಿದಾಗ ಏನಾಗುತ್ತದೆ, ಅವರ ಆದಾಯದಲ್ಲಿ ದುಪ್ಪಟ್ಟು ಜಾಸ್ತಿ ಆಗುವಂತ ಒಂದು ಅವಕಾಶಗಳು ಜಾಸ್ತಿ ಇದೆ. ಹಾಗಾಗಿ ಈ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ರಚನೆ ಮಾಡುವಲ್ಲೂ ಕೂಡ ನಮ್ಮ ಇಲಾಖೆ ಅವಿರತವಾಗಿ ಶ್ರಮವನ್ನು ಪಡ್ತಾ ಇದೆ. ಅದರ ಜೊತೆಗೆ ನಮ್ಮ ಸಹಾಯ ಇಲಾಖೆಗಳಾಗಿರ್ತಕ್ಕಂಥ ತೋಟಗಾರಿಕೆ ಇಲಾಖೆಯನ್ನು ಬಹಳ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನು ಈಗ ಆಲ್ರೆಡಿ ರಚನೆ ಮಾಡೋದಕ್ಕೆ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಕೆಲವು ಕಡೆ ಕೂಡ ಆಗಿದೆ, ಯಶಸ್ವಿಯಾಗಿ ಅವು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದೇ ರೀತಿ ಬಹಳ ಮುಖ್ಯವಾಗಿ ಸಮಗ್ರ ಕೃಷಿ ಯೋಜನೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಒಂದು ಸಮಗ್ರ ಕೃಷಿ ಯೋಜನೆ ಅಂತೇಳಿ ಇತ್ತೀಚೆಗೆ ನಮ್ಮ ಇಲಾಖೆಯಿಂದ ಲಾಂಚ್ ಆಗಿರುವಂಥದ್ದು. ಈ ಒಂದು ಸಮಗ್ರ ಕೃಷಿ ಯೋಜನೆಯಡಿ ನಾವು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಬ್ಬ ರೈತನ ಆಯ್ಕೆ ಮಾಡಿಕೊಂಡು ಆ ರೈತನಿಗೆ ಸಮಗ್ರ ಕೃಷಿ ಪದ್ಧತಿಗೆ ಪೂರಕವಾಗಿ ಯಾವ್ಯಾವ ಘಟಕಗಳನ್ನು ಅನುಷ್ಠಾನ ಮಾಡ್ಬೋದು, ಎಲ್ಲ ಘಟಕಗಳನ್ನು ಆ ರೈತನಿಗೆ ಅನುಷ್ಠಾನವನ್ನು ಮಾಡಿ ಅದರಲ್ಲಿ ನಮಗೆ ಕೃಷಿ ಹೊಂಡ ಮಾಡ್ಕೊಳ್ಳಿಕ್ಕೆ 50% ಸಹಾಯಧನ ಸಿಗುತ್ತೆ. ಅದೇ ರೀತಿ ಏನು ಬದುಗಳಲ್ಲಿ ಈ ನಾವು ಮಣ್ಣು ಮತ್ತು ನೀರು ಸಂರಕ್ಷಣಾ ಒಂದು ಕಾಮಗಾರಿಗಳಾಗ ನಾವು ಬದುಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಜಮೀನಿನ ಸುತ್ತ ಈ ಗ್ಲೀರಿ ಸ್ಟೀಡಿಯ ಅಂತ ಏನು ಹೇಳ್ತೀವೋ ನಾವು, ಹಸಿರೆಲೆ ಗೊಬ್ಬರಗಳಾಗಿರ್ಬೋದು ಅಥವಾ ಆ ತಡೆಗೆ ಒಂದು ಮಣ್ಣು ಮತ್ತು ನೀರಿನ ಒಂದು ಕೊಚ್ಚಣೆ ತಡಲಿಕ್ಕೋಸ್ಕರ ಮಾಡಿಕೊಳ್ಳುವಂಥ ಒಂದು ಬೇಲಿಗಳಿಗೆ ಅದಕ್ಕೂ ಕೂಡ ಸಹಾಯಧನ ಇದೆ. ಜೊತೆಗೆ ಮಳೆಯಾಶ್ರಿತ ರೈತರು ಅಥವಾ ನೀರಾವರಿ ರೈತರುಗಳಿಗೆ ಹಸು ಅಥವಾ ಕುರಿ ಕೋಳಿಗಳನ್ನು ತಗೊಳ್ಳಿಕ್ಕೆ ಅದಕ್ಕೂ ಕೂಡ ಅವಕಾಶ ಇದೆ. ಅದರ ಜೊತೆಗೆ ಅಜೋಲ್ಲಾ ಘಟಕ ಅಂತ ಹೇಳ್ತೀವಿ ನಾವೇನು, ಅಜೋಲ್ಲಾ ಬಹಳ ಒಂದು ಪೌಷ್ಟಿಕ ಆಹಾರ, ಹಸುಗಳಿಗೆ ಹಾಲನ್ನು ಹೆಚ್ಚಿಸುವಂಥದ್ದು ನಿಟ್ಟಿನಲ್ಲಿ ಅಜೋಲ್ಲ ಭಾಳ ಒಂದು ಪೌಷ್ಟಿಕವಾದಂಥ ಆಹಾರ. ನಾವು ಕೂಡ ಅದನ್ನು ಪ್ರಾತ್ಯಕ್ಷಿಕಗಳನ್ನು ತಗೊಂಡಿದ್ದೀವಿ ರೈತರ ಒಂದು ಕ್ಷೇತ್ರಗಳಲ್ಲಿ, ಅದರ ಒಂದು ಸಂಶೋಧನೆ ನಡೀತಾ ಇದೆ. ಆ ರೈತ ಅದು ಅಜೋಲ್ಲವನ್ನು ಉಪಯೋಗಿಸುವಂಥ ಹಸುಗಳು ಎಷ್ಟು ಹಾಲು ಕೊಡ್ತಾ ಇದ್ದಾವೆ, ಬರೀ ಮೇವು ತಿನ್ನುವಂಥ ಹಸುಗಳು ಎಷ್ಟು ಹಾಲು ಕೊಡ್ತಾ ಇದ್ದಾವೆ, ಇದರ ಒಂದು ಅಂಕಿಅಂಶಗಳನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ. ಸೊ ಅಜೋಲ್ಲ ಯೂಸ್ ಮಾಡೋದರಿಂದ ನಮ್ಮ ಹಸುಗಳ ಹಾಲು ಉತ್ಪಾದನೆ ಮಾಡುವಂಥ ಕೋಶಗಳು ಹೆಚ್ಚಾಗ್ತವೆ, ಅದು ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಜೊತೆಗೆ ಕೂಡ ನಾವು ಇಲ್ಲಿ ಸಹಾಯಧನವನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಕೃಷಿಗೆ ಪೂರಕವಾಗಿರ್ತಕ್ಕಂಥ ಒಂದು ಅರಣ್ಯ ಕೃಷಿಯನ್ನು ಮಾಡಲಿಕ್ಕೆ ಸುತ್ತ ಬದುಗಳ ಸುತ್ತ ಗಿಡಗಳನ್ನ ನೆಡಲಿಕ್ಕೂ ಕೂಡ ನಾವು ಈ ಒಂದು ಯೋಜನೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಒಟ್ಟಾರೆ ಸಮಗ್ರವಾಗಿ ಕೃಷಿ ಆಧಾರಿತ ಒಂದು ಸಮಗ್ರ ಕೃಷಿ ಆಗಿರ್ಬೋದು ಅಥವಾ ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಆಗಿರ್ಬೋದು ಅಥವಾ ರೇಷ್ಮೆ ಆಧಾರಿತ ಸಮಗ್ರ ಕೃಷಿ ಆಗಿರ್ಬೋದು ಅಥವಾ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಆಗಿರ್ಬೋದು. ಇಲ್ಲಿ ಈಗ ರೇಷ್ಮೆ ಆಧಾರಿತ ಅರಣ್ಯ ಕೃಷಿ ಅಂತ ಬಂದರೆ ಇಲ್ಲಿ ಪ್ರಧಾನವಾಗಿ ರೇಷ್ಮೆ ಒಂದು ಮುಖ್ಯ ಕಸಬಾಗಿರ್ತದೆ. ಅದರ ಜೊತೆ ಜೊತೆಗೆ ನಾವು ಪಶು ಸಾಕಣೆ ಆಗಿರ್ಬೋದು, ಕೋಳಿ ಸಾಕಣೆ ಆಗಿರ್ಬೋದು, ಅಥವಾ ಕುರಿ ಸಾಕಣೆ ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರಗಳನ್ನು ಉತ್ಪಾದನೆ ಮಾಡುವಂಥದ್ದಾಗಿರ್ಬೋದು, ತೋಟಗಾರಿಕೆ ಬೆಳೆಗಳನ್ನು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಇದು ಉಪ ಕಸಬುಗಳಾಗಿ ಕೆಲಸವನ್ನು ಮಾಡ್ತದೆ. ಮುಖ್ಯ ಕಸಬಾಗಿ ನಾವಿಲ್ಲಿ ರೇಷ್ಮೆಯನ್ನು ಮಾಡ್ತೀವಿ. ಅದರ ಜೊತೆಗೆ ಈಗ ಕೃಷಿ ಆಧಾರಿತ ಸಮಗ್ರ ಕೃಷಿ ಅಂತ ಹೇಳಿದ್ರೆ ಇಲ್ಲಿ ನಾವು ಕೃಷಿ ಬೆಳೆಗಳಿಗೆ ನಾವು ಮೇಜರ್ ನಾವು ಕಾನ್ಸಂಟ್ರೇಟ್ ನ ಮಾಡಬೇಕಾಗತ್ತೆ ಸರ್. ಭತ್ತ, ರಾಗಿ, ಜೋಳ ಆಗಿರ್ಬೋದು, ಈ ಒಂದು ಬೆಳೆಗಳ ಒಂದು ಉತ್ಪಾದನೆಗೆ ನಾವು ಜಾಸ್ತಿ ಇಲ್ಲಿ ಒತ್ತನ್ನು ಕೊಡ್ತೀವಿ. ಅದರ ಜೊತೆಗೆ ಈ ಒಂದು ಹೈನುಗಾರಿಕೆ, ಕುರಿ ಸಾಕಣೆ, ಕೋಳಿ ಸಾಕಣೆ ಮತ್ತು ರೇಷ್ಮೆ ಇವೆಲ್ಲ ಒಂದು ಉಪಕಸಬಾಗಿ ನಾವು ಮಾಡ್ಕೊತೀವಿ. ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಉತ್ಪಾದನೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ. ಅದರ ಜೊತೆಗೆ ಉಪಕಸಬಗಳಾಗಿ ಬೇರೆ ಬೇರೆ ಚಟುವಟಿಕೆಗಳು ಕೆಲಸವನ್ನು ಮಾಡ್ತೀವಿ. ಈ ರೀತಿ ಯಾವ ರೈತ ಸಮಗ್ರವಾಗಿ ಈ ಒಂದು ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ, ಅನುಷ್ಠಾನವನ್ನು ಮಾಡ್ಕೊಂಡು ಹೋಗ್ತಾನೆ, ಅಂಥ ರೈತನಿಗೆ ನಷ್ಟ ಅನ್ನುವಂಥದ್ದಿಲ್ಲ ಅಂತ ಮಾತನ್ನು ನಾನು ಈ ಒಂದು ವೇದಿಕೆ ಮೂಲಕ ರೈತರುಗಳಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಇವತ್ತು ರೈತರು ಏಕ ಬೆಳೆ ಪದ್ಧತಿಗೆ ಮಾರು ಹೋಗಿರುವಂಥದ್ದು ನಿಜಕ್ಕೂ ಒಂದು ವಿಷಾದಕರವಾದಂಥ ಒಂದು ಸಂಗತಿ. ಈಗ ಹೆಚ್ಚು ಕಡಿಮೆ ಒಂದು 4 ಎಕರೆ ಜಮೀನಿದ್ರೆ 4 ಎಕರೆ ಪೂರ್ತಿ ಟೊಮೆಟೊ ಹಾಕ್ಬಿಡೋದು, ಅಥವಾ 4 ಎಕರೆ ಪೂರ್ತಿ ಬೆಂಡಿ ಹಾಕ್ಬಿಡೋದು, 4 ಎಕರೆ ಪೂರ್ತಿ ಹೂಕೋಸು ಹಾಕ್ಬಿಡುವಂಥದ್ದು, ಅದು ರೇಟ್ ಸಿಕ್ಕಿದ್ರೆ ಸಮಸ್ಯೆ ಇಲ್ಲ. ಮಾರುಕಟ್ಟೆಯಲ್ಲಿ ನಮಗೆ ಬೆಲೆ ಸಿಗದೇ ಇದ್ದಾಗ ಏನಾಗುತ್ತೆ, ರೈತನಿಗೆ ಭಾಳ ದೊಡ್ಡ ಹೊಡೆತ ಬೀಳ್ತದೆ. ಹಾಗಾಗಿ ನಾವು ಒಂದು ಸಲಹೆ ಕೊಡುವಂಥದ್ದು ಏನು ಹೇಳಿದ್ರೆ, ಈಗ 2 ಎಕರೆ ಅಥವಾ 3 ಎಕರೆ ಇದ್ದರೆ ಕನಿಷ್ಠ ಒಂದು 4-5 ಥರ ಬೆಳೆಗಳನ್ನು ನಾವು ಅಲ್ಲಿ ಹಾಕೊಬೇಕು. ಆ ಬೆಳೆಗಳು ಏಕ ಒಂದು ಕಾಲದಲ್ಲಿ ನಮಗೆ ಕಟಾವಿಗೆ ಬರದೇ ಇರೋದ್ರಿಂದ, ಬೇರೆ ಬೇರೆ ಬೆಳೆಗಳು ಬೇರೆ ಬೇರೆ ಅವಧಿಗಳಿರೋದ್ರಿಂದ ನಿರಂತರವಾಗಿ ನಮಗೆ ಬೆಳೆ ಕೈಗೆ ಸಿಗುತ್ತೆ. ಜೊತೆಗೆ ಮಾರುಕಟ್ಟೆಯಲ್ಲೂ ಕೂಡ ಅಟ್ ಎ ಟೈಮ್ ಎಲ್ಲ ಬೆಲೆಗಳದ್ದು ಕೂಡ ಏನು ಬೆಲೆ ಇಳಿಯೋದಿಲ್ಲ, ಯಾವುದೋ ಒಂದು ಬೆಲೆ ಇಳಿಬೋದು, ಬೆಲೆ ಜಾಸ್ತಿ ಇರ್ಬೋದು. ಸೊ ನಿಮಗೆ ಒಂದು ಬೆಳೆ ಕಡಿಮೆ ಆದರೂ ಕೂಡ ಉಳಿದಂತಹ ಬೆಳೆಗಳು ನಿಮಗೆ ಕೈಯನ್ನು ಹಿಡಿತವೆ. ಹಾಗಾಗಿ ನೀವು ಈ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ಈ ಬೆಳೆ ಪದ್ಧತಿ ಇದಾದರೆ ಒಂದು ಉಪಕಸಬಳಾಗಿರ್ತಕ್ಕಂಥ ಹೈನುಗಾರಿಕೆಯಿಂದ ಆಗಿರ್ಬೋದು, ಇವತ್ತು ಹೈನುಗಾರಿಕೆಯಲ್ಲಿ ಬಹಳ ಹೆಚ್ಚಿನ ಲಾಭವನ್ನು ಪಡಿತಾ ಇರ್ತಕ್ಕಂಥ ರೈತರು ನಮ್ಮ ಕಣ್ಮುಂದೆ ಇದ್ದಾರೆ. ಉದಾಹರಣೆಗೆ ನಮ್ಮ ಜೈಪುರ ಹೋಬಳಿಯಲ್ಲಿ ನಮ್ಮ ರೈತರಾಗಿರ್ತಕ್ಕಂಥ ದಿಲೀಪ್ ಅವರಿರ್ಬೋದು, ನಮ್ಮ ವರ್ಣ ಹೋಬಳಿಯಲ್ಲಿ ಜಗದೀಶ್ ಅವರಾಗಿರ್ಬೋದು, ಜೊತೆಗೆ ಮೋಹನ್ ಅಂತ ಒಂದು ಯುವ ರೈತ ಆಗಿರ್ಬೋದು, ಇವರೆಲ್ಲ ಬಹಳ ಹೆಚ್ಚಿನ ಒಂದು ಆದಾಯವನ್ನು ಪಡಿತಾ ಇರ್ತಕ್ಕಂಥ ಒಬ್ಬ ರೈತರುಗಳು ಈ ಹೈನುಗಾರಿಕೆ ಮೂಲಕ. ಹೀಗಾಗಿ ಉಪಕಸಗಳನ್ನು ನಾವು ಹೆಚ್ಚಾಗಿ ಅನುಷ್ಠಾನವನ್ನು ಮಾಡಿ ಆದಾಯದತ್ತ ಸಾಗಬೇಕು ಅನ್ನುವಂಥದ್ದು ನಮ್ಮ ಒಂದು ಕಳಕಳಿಯ ಒಂದು ಮನವಿ. ಅದರ ಜೊತೆಗೆ ಇವತ್ತು ನಾವೇನು ಮಾಡಿದ್ದೀವಿ, 1970 ಹೆಸರು ಕ್ರಾಂತಿ ಆಯಿತು ಸರ್, ಆಹಾರ ಭದ್ರತೆಯನ್ನು ನಾವು ಸ್ವಾವಲಂಬನೆ ತಗೊಂಡ್ವಿ. ನಮ್ಮ ದೇಶಕ್ಕೆ ಆಗುವಂಥ ಆಹಾರ ಪದಾರ್ಥಗಳನ್ನು ನಾವೇ ಉತ್ಪಾದನೆಯನ್ನು ಮಾಡಿಕೊಂಡ್ವಿ. ಆದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಪೌಷ್ಟಿಕ ಭದ್ರತೆಯನ್ನು ಕಾಪಾಡ್ಕೊಳ್ತಾ ಇಲ್ಲ. ಆಹಾರವನ್ನು ನಾವು ಭದ್ರತೆ ಸಾಧಿಸಿದ್ದೀವಿ, ಆದರೆ ಪೌಷ್ಟಿಕ ಭದ್ರತೆಯಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ. ದೇಹಕ್ಕೆ ಸಿಗ್ತಕ್ಕಂಥ ಪೌಷ್ಟಿಕಾಂಶಗಳು ಅಥವಾ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಮನುಷ್ಯನಲ್ಲಿ ಏನಿವತ್ತು 30-40 ವರ್ಷಕ್ಕೆ ಇವತ್ತು ಎಲ್ಲ ಏನು ಸಮಸ್ಯೆ ಆಗಿ ಆರೋಗ್ಯ ಸಮಸ್ಯೆ ಆಗಿ ಮೇಜರ್ ಆಗಿ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದ್ದಾವೆ, ಇದೇ ಮುಖ್ಯವಾದಂಥ ಒಂದು ಕಾರಣ. ಯಾಕಂದರೆ ನಾವು ಪೌಷ್ಟಿಕ ಭದ್ರತೆಯನ್ನು ಸಾಧಿಸಿದಾಗ ಮಾತ್ರ ನಮ್ಮ ಆರೋಗ್ಯ ಸಮತೋಲನವಾಗಿರ್ತದೆ. ಈ ಪೌಷ್ಟಿಕ ಭದ್ರತೆಯನ್ನು ನಾವು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಸಿರಿಧಾನ್ಯಗಳ ಉತ್ಪಾದನೆಗೆ ಹೆಚ್ಚು ಎತ್ತವನ್ನು ಈ ಇಲಾಖೆ ಮೂಲಕ ಕೊಟ್ಟಿದ್ದೀವಿ. ನವಣೆ ಆಗಿರ್ಬೋದು, ಸಾಮೆ ಆಗಿರ್ಬೋದು, ಹಾರಕ ಆಗಿರ್ಬೋದು, ಕೊರಲೆ ಆಗಿರ್ಬೋದು, ಈ ಒಂದು ಎಲ್ಲ ತೃಣಧಾನ್ಯಗಳನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ರೈತರುಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಇತ್ತೀಚೆಗೆ ಪರಿಚಯ ಆದಂಥ ಒಂದು ಬೆಳೆಗಳು ಟೆಫ್ ಆಗಿರ್ಬೋದು, ಚಿಯಾ ಆಗಿರ್ಬೋದು, ಈ ಒಂದು ಜೊತೆಗೆ ಈ ರಾಜಗೀರಾ ಅಂತ ಹೇಳ್ತೀವಿ ನಾವು, ಅಂದರೆ ಬೀಜದ ದಂಟು. ಈ ಬೀಜದ ದಂಟು ನೋಡಲಿಕ್ಕೆ ಅದು ಈ ಗಸಗಸೆ ಥರ ಇರ್ತದೆ ಸರ್. ಅದರಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶ ಈ ಎಲ್ಲ ಸಿರಿಧಾನ್ಯಗಳಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳಿಗಿಂತ ಜಾಸ್ತಿ ಇರುವಂಥ ಒಂದು ಬೆಳೆ. ಅದಕ್ಕೆ ಖರ್ಚು ಕೂಡ ಕಡಿಮೆ, ಮಳೆಯಾಶ್ರಿತ ಪ್ರದೇಶದಲ್ಲೂ ಕೂಡ ಅದು ಚೆನ್ನಾಗಿ ಬರ್ತದೆ. ನಾವು ಈ ಒಂದು ಬೆಳೆಗಳನ್ನು ರೈತರಿಗೆ ಪರಿಚಯ ಮಾಡಿಕೊಟ್ಟದ್ದೇ ಆದಲ್ಲಿ ಅವರಿಗೆ ಒಂದು ಪೌಷ್ಟಿಕ ಭದ್ರತೆ ಸಾಧಿಸಲಿಕ್ಕೆ ಅನುಕೂಲ ಮಾಡ್ಕೊಳ್ಳಿಕ್ಕಾಗತ್ತೆ. ಇನ್ನೊಂದು, ಕೆಲವು ರೈತರುಗಳು ಈಗ ಕೇಳ್ಬೋದು, ಸರ್ ಇದಕ್ಕೆ ಮಾರುಕಟ್ಟೆ ಸಮಸ್ಯೆ ವ್ಯವಸ್ಥೆ ಏನಿದೆ ಅಂತ. ನಾವು ಮಾರುಕಟ್ಟೆ ವ್ಯವಸ್ಥೆ ಅನ್ನೋದಕ್ಕಿಂತ ಮೊದಲು ನಮ್ಮ ಕುಟುಂಬದ ಒಂದು ಭದ್ರತೆಯನ್ನು ಸಾಧಿಸಬೇಕು. ಕುಟುಂಬದ ಒಂದು ಪೌಷ್ಟಿಕ ಭದ್ರತೆಯನ್ನ ಮತ್ತೆ ಆರೋಗ್ಯವನ್ನ ಕಾಪಾಡ್ಕೊಡಿ. ಯಾಕಂದ್ರೆ ಒಂದು ನಮ್ಮ ಕುಟುಂಬದ ನಾವು ನೋಡ್ಕೊಂಡ್ರೆ ಇಡೀ ದೇಶ ಚೆನ್ನಾಗಿದ್ದಾಗೆ. ಹಾಗಾಗಿ ಎಲ್ಲಾ ರೈತರುಗಳು ಅವರವರ ಕುಟುಂಬದ ಒಂದು ಆರ್ಥಿಕ ಒಂದು ಸ್ವಾವಲಂಬನೆ ಜೊತೆಗೆ ಈ ಒಂದು ಪೌಷ್ಟಿಕ ಸ್ವಾವಲಂಬನೆಯನ್ನು ಕೂಡ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಮೊದಲು ನಾವು ನಮ್ಮ ಆರೋಗ್ಯ ನೋಡ್ಕೊಂಡ್ರೆ ಬೇರೆ ಒಂದು ದೇಶದ ಒಂದು ಆರೋಗ್ಯ ಚೆನ್ನಾಗಿರ್ತದೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಏನು ಜಾಸ್ತಿ ನಾವು ಹೆಚ್ಚಾಗಿ ರೈಸನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಅದರಲ್ಲೂ ಪಾಲಿಶಡ್ ರೈಸು ಭಾಳ ಹೆಚ್ಚಾಗಿ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ನಲ್ಲಿ ನೋಡಿದೆ ಹೆಚ್ಚು ಹೆಚ್ಚು ಪಾಲಿಶಡ್ ರೈಸನ್ನು ನಾವು ಸೇವಿಸ್ತಾ ಇರುವಂಥದ್ದು ಹೃದಯಕ್ಕೆ ಭಾಳ ಮಾರ್ಕ ಆಗಿದೆ. ಅದನ್ನು ಖಂಡಿತ ಫಸ್ಟು ಅದನ್ನು ನೀವು ಅದನ್ನು ಕಡಿಮೆ ಮಾಡಿ ಅನ್ನುವಂಥ ಒಂದು ಅಂಶವನ್ನು ಕೊಟ್ಟಿದ್ರು. ಆ ಅಂಶವನ್ನು ನಮ್ಮ ರೈತರು ನಮ್ಮ ಜನತೆ ಭಾಳ ಗಂಭೀರವಾಗಿ ಪರಿಗಣನೆ ಮಾಡಬೇಕಾಗುತ್ತೆ ಸರ್. ಯಾಕಂದರೆ ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಬೇರೆ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವು ಮಾಡ್ಬೋದು. ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಈ ರೀತಿ ಸಮಸ್ಯೆಗಳು ಉಂಟಾಗ್ತವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೃಷಿ ಇಲಾಖೆ ವತಿಯಿಂದ ಈ ಒಂದು ಸಿರಿಧಾನ್ಯಗಳ ಒಂದು ಉತ್ಪಾದನೆಗೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಪಿ ಎಂ ಕಿಸಾನ್ ಯೋಜನೆಯಡಿ ರೈತರ ಒಂದು ವ್ಯವಸಾಯದ ಖರ್ಚುಗಳಿಗೆ ಅನುಕೂಲ ಆಗುವಂತೆ ಪ್ರತಿ ಎರಡು ತಿಂಗಳಿಗೊಮ್ಮೆ 2,000 ಕೊಡುವಂಥ ಒಂದು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಿದೆ. ಅದರ ಜೊತೆಗೆ ಹೆಚ್ಚುವರಿಯಾಗಿ 4,000 ಕೊಡುವಂಥ ಒಂದು ಯೋಜನೆಗೆ ನಮ್ಮ ಸರ್ಕಾರ ಅದರ ಜೊತೆಗೆ ಸೇರಿಸಿ ಒಟ್ಟು 2 ತಿಂಗಳಿಗೆ 2,000 ಒಂದು ವರ್ಷಕ್ಕೆ ನಾವು ರೈತರುಗಳಿಗೆ ಹಣವನ್ನು ಒಂದು ಆರ್ಥಿಕ ಸಹಾಯವನ್ನು ಕೊಡುವಂಥ ಕೆಲಸವನ್ನು ಕೂಡ ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮಲ್ಲೂ ಕೂಡ ಭಾಳಷ್ಟು ಫಲಾನುಭವಿಗಳು ಅದರ ಒಂದು ಫಲವನ್ನು ಪಡೀತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇಲಾಖೆಯಲ್ಲಿ 10 ಯೋಜನೆಗಳ ಮೂಲಕ ನಾವು ರೈತರ ಒಂದು ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ರೈತರುಗಳು ಅದನ್ನು ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು, ಉಪಯೋಗಿಸ್ಕೋಬೇಕು, ಬೇರೆ ರೈತರುಗಳಿಗೂ ಕೂಡ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು ನಾನು ಈ ರೈತರುಗಳಲ್ಲಿ ಮನವಿ ಮಾಡ್ಕೊತೀವಿ. ಅದೇ ರೀತಿ ರೈತ ವಿದ್ಯಾನಿಧಿ ಅನ್ನುವಂಥ ಒಂದು ಯೋಜನೆಯನ್ನು ಭಾಳ ವಿನೂತನವಾದಂಥ ಯೋಜನೆಗೆ ಭಾಳ ನಮ್ಮ ಕೇಂದ್ರ ಕೃಷಿ ಮಂತ್ರಿಗಳಾದಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೃಷಿ ಮಂತ್ರಿಗಳೆಲ್ಲ ಕೂಡ ಲೋಕಾರ್ಪಣೆಯನ್ನು ಮಾಡಿದ್ರು. ಅದೇ ರೀತಿ ಮೈಸೂರು ಜಿಲ್ಲೆಯಿಂದ ಸಂಪರ್ಕಾಧಿಕಾರಿಯಾಗಿ ನಾನು ನಮ್ಮ ಜಿಲ್ಲೆಯ 5 ವಿದ್ಯಾರ್ಥಿಗಳನ್ನು ಕೂಡ ನಾವು ಕರ್ಕೊಂಡು ಹೋಗಿದ್ದು ಆ ವಿದ್ಯಾರ್ಥಿಗಳಿಗೆ DBT ಮೂಲಕ ಅಲ್ಲಿ ಒಂದು ಸಹಾಯಧನವನ್ನು ಕೊಡುವಂಥ ಕೆಲಸ ಆಯಿತು. ರೈತರ ಮಕ್ಕಳುಗಳಿಗೆ SSLC ಆದ ನಂತರ PUC ಆದಂಥ ವಿದ್ಯಾರ್ಥಿಗಳಿಗೆ 2,500 ಪುರುಷ ವಿದ್ಯಾರ್ಥಿಗಳಿಗೆ, ಮಹಿಳಾ ವಿದ್ಯಾರ್ಥಿಗಳಿಗೆ 3,000 ಅವರಿಗೆ ಇದಿದೆ. ಡಿಗ್ರಿ ಹೋಲ್ಡರ್ಸ್ಗಳಿಗೆ 5,000 ಇದೆ. ಹೆಣ್ಮಕ್ಕಳಾದರೆ ಅವರಿಗೆ 5,500 ಇದೆ. ಅದೇ ರೀತಿ PG ಮತ್ತು ಈ ಡಾಕ್ಟರಲ್ ಡಿಗ್ರಿ ಮುಂದೆ ಹೆಚ್ಚಿನ ಉನ್ನತ ವ್ಯಾಸಂಗಕ್ಕೆ ಹೋದಾಗ ಅವರಿಗೆ 10,000-12,000 ತನಕ ಕೂಡ ಆರ್ಥಿಕ ಸಹಾಯವನ್ನು ಮಾಡುವಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಈ ಇದ್ರ ಮೂಲಕ ಬಡವರಾಗಿರ್ತಕ್ಕಂಥ ಅಥವಾ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳು ಅಂತ ಅಂದಾಗ ಇಲ್ಲಿ ಎಲ್ಲ ವರ್ಗಕ್ಕೂ ಅದು ಅನ್ವಯ ಆಗ್ತದೆ. ಅಂಥ ವಿದ್ಯಾರ್ಥಿಗಳು ಮುಂದೆ ಬರಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿರುವಂಥದ್ದು ಭಾಳ ನಿಜಕ್ಕೂ ಹರ್ಷ ವ್ಯಕ್ತಪಡಿಸುವಂಥ ಒಂದು ಸಂಗತಿ. ಇದರ ಒಂದು ಯೋಜನೆ ಮುಂದೆ ಕರ್ನಾಟಕ ಸರ್ಕಾರದ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಆನ್ಲೈನ್ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಇದೊಂದು ಫಲವನ್ನು ಪಡೆಯಬಹುದು. ಅರ್ಹ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಅಧಿಸೂಚನೆ ಮಾಡ್ತಾರೆ. ಸರ್ಕಾರದ ಒಂದು ಆದೇಶದ ಮೇರೆಗೆ ಅದರ ಬಗ್ಗೆ ಯಾವ ರೀತಿ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ತಾರೆ ಸರ್. ಹೇಮಂತ್, ನೀವು ಮಾತಾಡ್ತಾ ಹೇಳಿದ್ರಿ ಈ ಒಂದು ಕುಟುಂಬ ಚೆನ್ನಾಗಿರಬೇಕು, ಕುಟುಂಬ ಚೆನ್ನಾಗಿದ್ರೆ ಊರು ಚೆನ್ನಾಗಿರುತ್ತೆ, ಜಿಲ್ಲೆ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿರುತ್ತೆ ಅಂತ ನೀವು ಹೇಳಿದ್ರಿ. ಹಾಗಾಗಿ ಕುತೂಹಲ, ನಿಮ್ಮ ಒಂದು ಕುಟುಂಬ ಯಾವ ಥರ ಇದೆ, ಎಷ್ಟು ಜನ ಇದ್ದೀರಿ, ನಿಮ್ಮದು ನೀವು ಮಾತಾಡ್ತಾ ಹೇಳಿದ್ರಿ 14 ಒಟ್ಟಿಗೆ ಇರುವಂಥ ಒಂದು ಕೂಡು ಕುಟುಂಬದ ವ್ಯವಸ್ಥೆಯಲ್ಲಿ ನೀವು ಭಾಳ ಸಂತೋಷವಾಗಿದ್ದೀರಿ ಅಂತ ಆ ಬಗ್ಗೆ ಒಂಚೂರು ಹೇಳಿ ಸರ್. ಏನಾಗುತ್ತೆ ಇವತ್ತು ನನಗೆ ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ನಮ್ಮ ಗ್ರಾಮದಲ್ಲಿ ಈ ರೀತಿ ಒಟ್ಟಾಗಿ ಇರುವಂಥದ್ದು ಕೆಲವೇ ಕೆಲವು ಕುಟುಂಬಗಳು, ಅದರಲ್ಲಿ ನಮ್ಮದು ಕೂಡ ಒಂದು. ನಾವು ಆಗಲಿಂದನೂ ಕೂಡ ನಮ್ಮ ತಾತ ಅವ್ರ ಕಾಲದಿಂದನೂ ಕೂಡ ನಾವು ಒಗ್ಗಟ್ಟಾಗೇ ಬಂದಿರುವಂಥದ್ದು. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ನಾವು ಜೊತೆಲೇ ಇರುವಂಥದ್ದು. ನಾವು ಮನೇಲಿ ಸುಮಾರು 14 ನಾವು ಕುಟುಂಬ ಸದಸ್ಯರಿದ್ದೀವಿ. ಮಕ್ಕಳು ಮರಿಗಳು ಎಲ್ಲ ಸೇರಿಕೊಂಡು ಏನಾಗುತ್ತೆ ಇವತ್ತು ನಾವು ಕೂಡು ಕುಟುಂಬದಲ್ಲಿ ಸರ್, ಈ ಹೊಂದಾಣಿಕೆ ಅನ್ನುವಂಥದ್ದು ಇದೆಯಲ್ಲ, ಹೊಂದಾಣಿಕೆ ಅನ್ನುವಂಥದ್ದು ಭಾಳ ಮುಖ್ಯ. ಹೊಂದಾಣಿಕೆ ಇಲ್ಲ ಅಂತಂದರೆ ನೀವು ಅಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹೀಗಾಗಿ ಈ ಒಂದು ಕೂಡು ಕುಟುಂಬದಲ್ಲಿ ನಾವು ಜೀವನವನ್ನು ಮಾಡ್ಕೊಂಬಂದಂಥವ್ರು, ಅದರಲ್ಲೂ ಈ ಒಂದು ಕೃಷಿಯ ಹಿನ್ನೆಲೆ ಇರ್ತಕ್ಕಂಥ ಒಂದು ಕುಟುಂಬದಿಂದ ಬಂದಂದರಾಗಿದೆ ಅಂದರೆ ರೈತರ ಒಂದು ಸಮಸ್ಯೆಗಳನ್ನು ಅರಿಲಿಕ್ಕೆ, ಅವರ ಒಂದು ನಾಡಿ ಮಿಡಿತವನ್ನು ಅರಿಲಿಕ್ಕೆ ನನಗೆ ಭಾಳ ಹೆಲ್ಪ್ ಆಯಿತು. ಆ ಒಂದು ನಿಟ್ಟಿನಲ್ಲಿ ನನಗೆ ನಿಜಕ್ಕೂ ಇವತ್ತಿಗೂ ಕೂಡ ನಾನು ಹೆಮ್ಮೆ ಪಡ್ತೀನಿ. ನನ್ನ ಕುಟುಂಬದಲ್ಲಿ ನಾನು ಇವತ್ತು ನಾವು ಜೊತೆಯಾಗಿರೋದ್ರಿಂದ ನಾವು ಹೆಮ್ಮೆಯನ್ನು ಪಡ್ತೀವಿ. ಯಾಕಂದರೆ ಬೇರೆ ಎಲ್ಲೂ ಕೂಡ ಅದನ್ನು ನೋಡಲಿಕ್ಕೆ ಇವತ್ತಿನ ದಿನಗಳಲ್ಲಂತೂ ಭಾಳ ಕಷ್ಟ ಇದೆ. ಎಲ್ಲ ಏನು ವಿಭಕ್ತ ಕುಟುಂಬಗಳಾಗ್ಬಿಟ್ಟಿದ್ದಾವೆ, ಅವಿಭಕ್ತ ಕುಟುಂಬಗಳನ್ನು ನಾವು ನೋಡೋಂಥದ್ದು ಭಾಳ ಕಷ್ಟ ಇದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕುಟುಂಬ ಇವತ್ತು ಭಾಳ ಸಂತೋಷವಾಗಿ ನಾವು ಹೊಂದಾಣಿಕೆಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ ಸರ್. ಭಾಳ ಸಂತೋಷ ಹೇಮಂತ್, ಇಷ್ಟೊತ್ತು ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಅನುಭವಕ್ಕೆ ಬಂದ ಹಲವಾರು ಸಂಗತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದೀರಿ. ಇಷ್ಟೆಲ್ಲ ಆದಮೇಲೂ ನಮ್ಮ ರೈತ ಬಾಂಧವರಿಗೆ ಅನ್ನಿಸ್ತಾ ಇರುತ್ತೆ, ನಾವು ಹೇಮಂತ್ ಅವ್ರ ಜೊತೆ ನೇರವಾಗಿ ಒಂದೆರಡು ಮಾತಾಡಿದರೆ ಚೆನ್ನಾಗಿರೋದು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳ್ಬಿಡಿ. ಖಂಡಿತ ಸರ್, 9663216261. ಮತ್ತೊಂದು ಸರಿ ಹೇಳ್ತೀನಿ, 9663716261. ಮತ್ತೊಂದು ಸರಿ ಹೇಳ್ತೀನಿ, 9663716261. ಹೇಮಂತ್, ನಿಮ್ಮ ಮುಂದಿನ ಕೃಷಿ ಬದುಕು ಸಹ ಯಶಸ್ವಿಯಾಗಿರಲಿ, ಒಳ್ಳೆಯ ಯಶಸ್ಸಿಗಲಿ. ಈಗಾಗಲೇ ವರ್ಣಾ ಹೋಬಳಿಯಲ್ಲೂ ಸಹ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಚಾಲನೆ ನೀಡಿರುವಂತಹ ಒಂದು ವಿದ್ಯಾರ್ಥಿ ರೈತ ವಿದ್ಯಾನಿಧಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ನೀವು ವಿದ್ಯಾರ್ಥಿಗಳನ್ನು ಬೆಂಗಳೂರಿನ ತನಕ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಪಾಲ್ಗೊಳ್ಳೋದಕ್ಕೆ ಆ ಒಂದು ನೇತೃತ್ವವನ್ನು ವಹಿಸಿದ್ರಿ, ಅದಕ್ಕಾಗಿ ಅಭಿನಂದನೆಗಳು. ಇದೇ ರೀತಿ ಕೃಷಿಯನ್ನು ಉಳಿಸುವತ್ತ ಬೆಳೆಸುವತ್ತ ಜೊತೆಗೆ ಕೃಷಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ಮುಂದಿನ ಯುವ ಜನತೆಯನ್ನು ಸಹ ಅವರಿಗೆ ಬೇಕಾದಂತಹ ಮಾರ್ಗದರ್ಶನ ನೀಡೋ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಇನ್ನಷ್ಟು ಯಶಸ್ವಿಯಿಂದ ಸಾಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಧನ್ಯವಾದ ಸರ್, ನಮಸ್ಕಾರ. ಕೃಷಿಕರ ಅಭಿವೃದ್ಧಿ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳನ್ನು ಕುರಿತಂತೆ ಮೈಸೂರು ಜಿಲ್ಲಾ ಆತ್ಮ ಯೋಜನೆಯಲ್ಲಿ ವರುಣಾ ಹೋಬಳಿಯಲ್ಲಿ ಸಹಾಯಕ ಯೋಜನಾ ವ್ಯವಸ್ಥಾಪಕರಾಗಿರುವ ಎಸ್ಜೆ ಹೇಮಂತ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹೈನುರಾಸುಗಳ ಪಾಲನೆ ಮತ್ತು ಆರ್ಥಿಕ ಅಭಿವೃದ್ಧಿ ಕುರಿತು ಕೆಆರ್ ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಸನ್ಯಾಸಿಪುರದಲ್ಲಿ ಹೈನು ಉದ್ಯಮಿಯಾಗಿರುವ ಡಾಕ್ಟರ್ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुए। आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें।